ಅದಕ್ಕೆ ನಾವು ಇದ ತಿಪ್ಪಿ ಗೊಬ್ಬರ ಹಾಕಿ ನಾವು ಏನ್ ಯಾವಾಗ ಹೋಗಿ ಕಂಡ್ರನ ಔಷಧ ಹೊಡಿಬಹುದು, ಅಲ್ಲಿ ತನ ಏನ್ ಇಲ್ರಿ ಅದ್ರದ್ದು. ಹಿಂಗಾಗಿ ಮಾಲ್ ಇಳುವರಿ ಚಲೋ ಬರ್ತೈತಿ ಸರ್. ಅಂದ್ರೆ ಈ 2 ಎಕರೆಗೆ ನಮ್ಗೆ 10-18 ಟನ್ ಹೊಡ್ತೈತಿ ಸರ್. ನಮ್ಗೆ ಈಗ ಲಾಕ್ಡೌನ್ ಕಿಂತ ಮೊದಲ ಅದು 70-75 ತನ ರೇಟ್ ತಗೊಂಡ್ರ ಸರ್. ಲಾಕ್ಡೌನ್ ಯಾವಾಗ ಹೇಳಿ ಕಂಪ್ನಿ ಅವರು ರೇಟ್ ಕಮ್ಮಿ ಆಗೈತಿ, ನಮ್ಮ ವೈನ್ ಮಾರಿಲ್ಲ ಅಂತೇಳಿ 50-55 ತರ್ ಸರ್. ಆ ಪ್ರಕಾರ ನಾವು ಮೊದಲು ಚಿಕ್ಕಬಳ್ಳಾಪುರ ಕಳಿಸ್ತಿದ್ರು ಸರ್. ಅವರು ಮುಂದೇನೋ ಅಲ್ಲಿ ಕಂಪ್ನಿ ಒಳಗೆ ಲಾಸು ಏನೋ ನಮ್ಗೆ ಗೊತ್ತಿಲ್ಲ, ನಿಮ್ಮ ಮಾಲ್ ನಮ್ಗಟ್ ಭಾಳ ಆಗೈತಿ ಎಲ್ಲರೂ ಕೊಡಿರತ್ತೇಳಿ ಬೇಡ ಅಂತ ಸರ್. ಅಲ್ಲಿಂದ ನಾವು ಇಲ್ಲೇ ಸೊಲ್ಲಾಪುರ ಹುಡುಗಿ ನಿಸರ್ಗ ಕಂಪ್ನಿ ಅಂತೇಳಿ ಅಲ್ಲಿ ಕೊಡ್ತೀವ್ರಿ ಸರ್. ಚಲೋ ತಗೋತಾರ ಅವರು ನಮ್ಮ ಮಾಲ್ ಚಲೋ ಒಳ್ಳೆ ಅದ ಅನ್ಸೈತ್ರಿ. 2 ಎಕರೆ ನೆಲ್ದಾಗ ನಾವು 12 ಟನ್ ತನ ಬೆಳೆ ಸರ್. 12 ಬೆಳತೈತ್ರಿ, 13 ಬೆಳಿತೈತ್ರಿ, ಒಮ್ಮೆ 10 ಬೆಳಿತೈತ್ರಿ. ನಾವು ಹೆಂಗ್ ಇದಕ್ ಮಾಡ್ತೇವೆ ಹಂಗ್ ಬೆಳೆ ಸರ್. ನಿಮ್ದು ಈಗೇನು ಕಂಪನಿ ಕೊಡ್ತಾ ಇದ್ರಿ, ಅದು ಎಲ್ಲ ವ್ಯವಹಾರಗಳೆಲ್ಲ ಸುರಳಿತ ಆಗ್ತಾ ಇದಾವ? ಸರಳ ಅದಾವ ಸರ್, ಎಲ್ಲ ಸರಳ ಅದಾವ್ರಿ. ನಾವು ಇಲ್ಲಿ ಲೇಬರ್ನ ಚಿಕ್ಕಟ್ ಮಾಡಿ ಇವ್ರ ಜವಾಬ್ದಾರಿ ನಮ್ದ್ರಿ ಸರ್. ಅವ್ರು ಓದು ತಾವ ಎಲ್ಲ ಕಾಟ ಮಾಡಿ ಎಲ್ಲ ತಮ್ಮ ಟ್ರಕ್ ತಂದು ಹೋಗ್ತಾರೆ ಸರ್. ನಮ್ಗೇನ್ ತೊಂದ್ರೆ ಅಂತೇನ್ ಬಾಳ ಇಲ್ಲ ಸರ್, ನಮ್ಗೆ ಒಳ್ಳೇದ್ ಅನ್ಸೈತಿ ಸರ್. ಈಗೇನು 2 ಎಕರೆ ಜಮೀನೊಳಗೆ ತಾವು ಬೆಳೀತಾ ಇದ್ದೀರಿ, ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚು ಮಾಡಬೇಕು, ಇಳುವರಿ ಹೆಚ್ಚು ತಗೊಳ್ಬೇಕು ಅನ್ನುವಂಥದ್ ಏನಾದ್ರು ವಿಚಾರಗಳಾದವ? ಐತ್ ಸರ್, ಇನ್ನೂ ಒಂದ್ 2 ಎಕರೆ ಬೇರೆ ಅದನ್ನ ಹಚ್ಬೇಕಂತ ವಿಚಾರ ಐತ್ರಿ. ಹಚ್ಚಿ ಅದ್ ನಮ್ಗೆ ಚಲೋ ಅನ್ಸೈತ್ರಿ, ಅದನ್ನ ಇನ್ನೊಂದ್ 2 ಎಕರೆ ಮಾಡ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಸರ್. ಅದನ್ನ ಮಾಡ್ಬೇಕಂತ ಮಾಡ್ತೀವ್ರಿ ಸರ್, ಚಲೋ ಅನ್ಸೈತ್ರಿ. ನಮಗೆ ತಿನ್ನು ಕಾಯ್ಕಿಂತಲೂ ಚಲೋ ಅನ್ಸೈತ್ರಿ. ಅಂದ್ರೆ ಖರ್ಚು ಕಮ್ಮಿ ಸರ್, ಇದಕ್ಕೆ ಲೇಬರ್ ಯಾವತ್ತು ಬೇಕು ತಿನ್ನು ಕಾಯಿ, ಲೇಬರ್ ಯಾವತ್ತು ಪಡಾಬಿಡ ಸರಿ ಹಂಗಿಲ್ರಿ. ಮತ್ತೆ ಅದ ರೋಗ ಅಂತರ ಕಂಟ್ರೋಲ್ ಇದಕ್ಕಿತ್ತಾರೆ, ತಿನ್ನು ಕಾಯ್ಕಿಂತ ರೋಗ ಕಮ್ಮಿ ಅದಕ್ಕೆ. ಅದರಿಂದ ಅದಕ್ಕೆ ನಮ್ಗೆ ಲಾಭ ಅನಿಸಿ ಅದನ್ನ ಮಾಡ್ಬೇಕಂತ ವಿಚಾರದಾಗದೇವ್ರಿ ಸರ್. ಈಗ ಸಾಮಾನ್ಯ ಬಿಳಿ ದ್ರಾಕ್ಷಿ ಏನಿರ್ತಾವ ಅವು, ಆಮೇಲೆ ಈ ಕಪ್ಪು ದ್ರಾಕ್ಷಿಗೆ ಚಟ್ನಿ ಮಾಡೋದಾಗ್ಲಿ ಅಥವಾ ಬೇರೆ ಬೇರೆ ಏನು ನಾವು ಅದಕ್ಕೆ ಕಾಳಜಿ ತಗೊಳ್ಬೇಕು, ಈಗಾಗಲಿ ತಾವ ಹೇಳಿದ್ರೆ ರೋಗ ಅದೆಲ್ಲ ಒಂದ್ ಸ್ವಲ್ಪ ಕಡಿಮೆ ಇರ್ತಾವ ಕಪ್ಪು ದ್ರಾಕ್ಷಿಗೆ ಅಂತೇಳಿ. ವಿಶೇಷವಾಗಿ ಚಟ್ನಿ ಮಾಡುವಂತಹದ್ದು ಏನ್ ಕೆಲಸ ಅದ, ಇದಕ್ಕೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ತಗೋಬೇಕಂತೀರಿ? ಎಲ್ಲ ಸೇಮ್ ಸರ್, ಅದಕ್ಕೆ ಎಚ್ಚರಿಕೆ ಅಂತ ಏನೇನು ಅದು ಡೇಟ್ ಇರ್ತೈತಿ ಸರ್. 5 ತಾರೀಕು ಒಂದು ರೂಲ್ಸ್ ಚಿಕ್ಕಮ್ಮ 10-12 ತಾರೀಕದಾಗ ಮಾಡ್ಬೋದ್ರಿ. ಚಟ್ನಿ ಸೇಮ್ ಮಾಡುಪ, ಲೇಬರ್ ಚಾರ್ಜ್ ಒಂದಾರಿ, ನಾರ್ಮೆಕ್ಸ್ ಸೇಮ್ ಬರ್ತದ್ರಿ ಎಲ್ಲ, ಅದ ಒಂದ ಸೇಮ್ ರೀ. ಅದಕ್ಕೆ ಉಳಿದ ಔಷಧನ್ಯಾಗ ಕಮ್ಮಿ ಸರ್, ಅದೇನ್ ಚಟ್ನಿದು ಏನ್ ತೊಂದ್ರೆ ಇಲ್ಲ ಸರ್. ಅವ ಲೇಬರ್ ಮೇಲೆ ಮಾಡ್ತಿವಿ, ಒಮ್ಮೆ ನಾವು ಕೈಯಾಗಿ ಇಲ್ಲೇ ಹುಡುಗರು ಸಿಕ್ಕು ಅಂದ್ರೆ ಮಾಡ್ತಿರಿ ಸರ್. ಸೇಮ್ ರೀ, ಎಲ್ಲ ಡಾರ್ಮಿಕ್ಸ್ ಹಚ್ಚೋದು ಅದೆಲ್ಲ ಅದ ಸೇಮ್ ಬರ್ತೈತ್ರಿ. ಮುಂದೆ ಔಷಧ ಕಮ್ಮ, ಲೇಬರ್ ಕಮ್ಮ ಚಾರ್ಜ್ ರೀ, ಹಿಂಗಾಗಿ ನಮಗ ಅದ ಲಾಭ ಅನ್ಸಕ್ತೈತಿ. ಈ ಕಪ್ಪು ದ್ರಾಕ್ಷಿ ಬೆಳೆದಕ್ಕಿಂತ ಮೊದ್ಲ ಇದ್ರ ಬಗ್ಗೆ ಏನಾದ್ರು ತಿಳ್ಕೊಂಡು ಟ್ರೈನಿಂಗ್ ತಗೊಂಡು ಇಂಥದ್ದೇನಾದ್ರು ಮಾಡಿರ್ತಾವ? ಏನಿಲ್ಲ ಸರ್, ಬಬಲೇಶ್ವರದವ್ರ ಕೊಕ್ರೆ ಸಾಹೇಬ್ರ ಅಂತೇಳಿ ನಮ್ಮಲ್ಲಿ ಒಂದ್ ಜಾಗ ಹಿಡಿದು ಮಾಡ್ಯಾರ ಸರ್. ಅವ್ರ ಅಭಿಪ್ರಾಯ ಮೇಲೆ ಮಾಡಿದಿವ್ರಿ ಹಂಗ. ಅವ್ರು ಏನ್ ನಮ್ಗೇನು ಟ್ರೈನಿಂಗ್ ಕೊಟ್ಟಿಲ್ಲ, ಏನಿಲ್ಲ ರೀ, ಹಚ್ಚೋದು ಅಟ್ಟಿಂಗ್ ಬೆಳೆಸೋದ ತಿಳಿದ್ರಿ. ಆ ಪ್ರಕಾರ ನಾವು ಹಚ್ಚಿ ನಮ್ಮ ಸ್ವತ ಸ್ಯಾಣಿ ತಂದಿಂದ ಮಾಡಿ ಮಾಡ್ಕೋತಾ ಹೊಂಟಿವಿ ಸರ್. ಔಷಧಿ ಈಗೇನು ಎಲ್ಲ ತರ ಯಾವ್ ದೊಡ್ಡದ ಏನಾಕತ್ತೆ ಅನ್ನೋದು ನಮಗೂ ಮಾಹಿತಿ ಇರ್ತೈತ್ರಿ. ಅದ್ರ ಅದ್ರ ಪ್ರಕಾರ ನಾವು ಮಾಡ್ಕೋತಾ ಹೊಂಟಿವಿ ಸರ್. ಅದೇನು ಯಾರನ್ನು ಏನ್ ಟ್ರೈನಿಂಗ್ ಮಾಡಿಲ್ಲ, ನಾವು ಎಲ್ಲಿ ಹೋಗಿಲ್ಲ, ಏನಿಲ್ಲ, ಇಲ್ಲ ಸ್ವಂತ ಮಾಡಿ ಸರ್. ಎಲ್ಲಾ ದ್ರಾಕ್ಷಿಯನ್ನ ನೀವು ಕಂಪನಿಗೆ ಕೊಡ್ತೀರಿ, ಹೊರಗೆ ಮಾರಾಟ ಮಾಡೋದಿಲ್ಲ? ಇಲ್ಲ ಸರ್, ಹೊರಗೆ ಯಾರು ತೋಳಲ್ಲ ಸರ್. ಅದು ವೈನ್ ಕತ್ತ ಹೋಗಿದ್ರೆ ಮತ್ತೆ ಎಲ್ಲಿ ತೋಳನ್, ಮತ್ತೆ ಈ ಕಂಪ್ನಿಯವ್ರ ಬಿಟ್ಟು ಮತ್ತೊಂದು ಕಂಪ್ನಿಯವ್ರ ತಗೋಬೇಕ್ರಿ. ನಮ್ಗೆ ಇವ್ರು ಒಳ್ಳೆ ಅನಿಸ್ತಾ ಇಲ್ಲೇ ಕೊಡಕತ್ತೀವ್ರಿ, ನಾವು ಕಾಯಂ ಕೊಡ್ತೀವ್ರಿ. ಅದು ಅಗ್ರಿಮೆಂಟ್ ಅತ್ ಮಾಡ್ಕೋತಾರ ಸರ್. ಅಗ್ರಿಮೆಂಟ್ ಅತ್ ಮಾಡ್ಕೊಂಡಾಗ ಮೊದಲು ನಮ್ಮ ತೋಡೆ ಹತ್ತೇಳಿ ಹಂಗ ಹೋಗ್ತೀವಳತ್ತನ ಬಿಟ್ರಿ. ಈಗೂ ಅಗ್ರಿಮೆಂಟ್ ಅನ್ನ ಇಲ್ರಿ, ನಿಮ್ ಪಡ 2-3 ವರ್ಷ ಇದ್ದಾಗಿಂದ ಆರು ಮಾಡ್ಕೋತಿದ್ವಿ, ನಿಮ್ ಪಡ 10-12 ವರ್ಷ ಆಗೈತಿ, ಇನ್ನ ಮಾಲ್ ಕಮ್ಮಕತಿ, ಅಗ್ರಿಮೆಂಟ್ ಬ್ಯಾಡ ಅನ್ನೋ ಲೆಕ್ಕಕ್ಕೆ ಬಂದ್ರಿ ಅವರು. ನಿಮ್ ಮಾಲ್ ತಗೋತೀವ್ರಿ, ಹೆಚ್ಚ ರೇಟ್ ಅದಾಗ ಹೆಚ್ಚು ತಗೋತೀವಿ, ಕಮ್ ರೇಟ್ ಅದಾಗ ಕಮ್ ತಗೋತೀವಿ, ಹಂಗೇನ್ ಮಾಡೋದು ಬ್ಯಾಡನ ನಾವು ಹಂಗ ಅದನ್ ಮೇಲೆ ಹೊಂಟಿವ್ರಿ ಸರ್. ಏನೇನು ಇಳುವರಿ ಮತ್ತೆ ಏನೇನು ಆದಾಯ ನಿಮಗೆ ಬೀಳ್ತದಂತೀರಿ? 1 ಎಕರೆಗೆ 5-6 ಟನ್ ಬೀಳ್ತೈತ್ರಿ, ಅದು 60 ಬೀಳ್ತೈತಿ, 70 ರೇಟ್ ಬೀಳ್ತೈತ್ರಿ ನಮಗ. ಅದ್ರ ಮೇಲೆ ನಮಗ ಇದು ಆಗತ್ತೆ. ಈಗ ಒಂದ್ 10 ಟನ್ಗೆ 70 ಅಂದ್ರೆ 7 ಲಕ್ಷ ರೂಪಾಯಿ ಆಗತ್ತೆ. ಅದ 70 ರಂಗ ರೇಟ್ ಹಿಡಿದ್ರು, 50 ರಂಗ 5 ಲಕ್ಷ ರೀ, ಹಿಂಗ ರೇಟ್ ಅದ ಹೆಂಗ ಆಗತ್ತೆ ಅದ್ರ ಮೇಲೆ ಇಂಪೋರ್ಮೆಂಟ್ ಆಗತ್ತೆ. ಮತ್ತೆ ಇನ್ನು ಕಾಯ್ದು ಅವ್ ಹೆಚ್ಚಿಗೆ ಕಾಯಿಡಿಸ್ತಾನ ರೀ, ಹೆಚ್ಚಿಗೆ ಮೊಣಕ್ ಮೊಡಕ್ ಖರ್ಚು ಹೆಚ್ಚರಿ, ಅದರಿಂದ ಅದ್ ಖರ್ಚಿನಿಂದ ಮಾಲ್ ಹೆಚ್ಚು ಅನಸ್ತೈತ್ರಿ. ಅದ್ರ ಹಿಂದ್ ಖರ್ಚು ಕಾಣಂಗಿಲ್ಲ ಸರ್. ತಿನ್ನು ಕಾಯ್ದು ಮಾಡಿದ ಔಷಧ ಅದನ್ನೆಲ್ಲ ಲೆಕ್ಕ ತೆಗೆದ್ರೆ ಇದರಟ್ಟ ಬಿಡು ಸರ್. ನೀವ್ ಈಟ ಯಾಕಿದ್ರು ಕಂಡಾಟ್ ಮಾಲ್ ತೆಗಿರತ್ತಾರ ಸರ್, ತೆಗದ್ರೆ ಅದ ಹಿಂದ್ ಖರ್ಚು ಮಾಡೈತ್ರಿ. ಈಗ ನಾವು ಮಣುಕ್ ಮಾಡ್ಬೇಕಾದ್ರೆ ಈಗ ಕಂಡಾಪಿಟ್ಟು ಖರ್ಚು ರೀ. ಅದು ಲೇಬರು ಅವನು ಇದು ಹಾಕು, ರ್ಯಾಕಿಗೆ ಹಾಕ್ಬೇಕು, ತಿಕ್ಕಿಸ್ಬೇಕು, ಎಲ್ಲ ಅದು ಮಣುಕ್ ತಯಾರಾಗಬೇಕಾದ್ರೆ ಮೊದಲು ಎಟ್ ನಾವು ಖರ್ಚು ಹಚ್ಚಿ ಕಾಯಿ ಬೆಳೆಸಿರ್ತೀವ್ರಿ, ಅಟ್ ಅದು ಈಗ ಬರ್ತೈತ್ರಿ. ಇದ್ರದ್ದು ಏನಿಲ್ಲ ಸರ್, ರುಚಿ ಶುಗರ್ ನೋಡ್ತಾರ್ರಿ, 22-23 ಬತ್ತಂತ ಚಟ್ನಿ ಹೇಳ್ಬಿಡ್ತಾರೆ ಇಂಥ ಡೇಟಿಂಗ್ ಮಾಡೋದತ್ತೇಳಿ. ಅವತ್ತು ನಾವು ಮಾಡಿ ಗಾಡಿ ಹೇರ್ಕೊಟ್ ಬಿಡಿದ್ರು ಸರ್, ನಮ್ಮ ಕಾಟ ಮನೆಗೆ ಬರ್ತೈತಿ, ಅದ್ರ ಮೇಲೆ ಪೇಮೆಂಟ್ ರೀ. ಇದೇನು ನಮಗ್ ಅಂತ್ರಿ ಅನಿಸಿಲ್ರಿ ಸರ್. ಅದು ಇಳುವರಿ ಹಚ್ಚಿ ಕಾಣಬಹುದು ರೀ ಹೊರಗೆ ನೋಡಕ್ಕ, ಹಿಂದ ಅದ್ರ ಖರ್ಚು ತೆಗೆದ್ರೆ ಇದ್ರ ಸೇಮ್ ಬಿಡ್ತೈತಿ ಸರ್. ಮತ್ತೆ ಅದಕ್ಕೆ ಹಾಕೋದು ಒಟ್ಟಿಗೆ ಪ್ರತಿ ವರ್ಷ ತಿಪ್ಪಿಗೆ ಅವ್ರು ಬೇಕು ಸರ್. ಅದಕ್ಕೆ ಇದಕ್ಕೆ ಬರ್ಲಿಕ್ಕೂ ನೇರಿ ಸರ್. ಏನೋ ನಾವು ಇದು DAP ಯಾವ್ದಾರು ನಾವು ಸಾವಯವಕ್ಕೆ ಯಾವ ಗೊಬ್ಬರ ಹಾಕಿದ್ರು ಸರ್ ಅದ್ರ ಮೇಲೆ ಕಾಯಕ್ತಿರ್ತೈತ್ರಿ. ಅದಂಗಿಲ್ರಿ, ತಿಪ್ಪಿ ಗೊಬ್ಬರ ಹಾಕ್ಲಿ ಆ ವರ್ಷ ಕೈನ ಆಗುದಿಲ್ರಿ, ಕಮ್ಮಿ ಆಗಿಬಿಡತಿ, ಅದಕ್ಕೆ ಇಳುವರಿ ಕಮ್ಮ ಆಕೈತ್ರಿ. ಅದಕ್ಕೆ ಬಹಳ ಮೇಯಿಸ್ಬೇಕ್ರಿ, ಬಹಳ ಮೇಯಿಸಿದಾಗ ಕಾಯಿ ಕೊಡ್ತೈತ್ರಿ. ಇಲ್ಲಿ ಅಂದ್ರೆ ನಾವು ಹಾಕೋದು ಅಷ್ಟು ಮಾಡಿದೇವು ರಾಸ್ತ ಆಗೋದಿಲ್ರಿ. ಇದಕ್ಕೆ ನಾವು ಕಮ್ಮಿ ಹಾಕಿದ್ರು ಬರಟ್ ಬರತ್ತೆ ಸರ್, ಅದಕ್ಕಾಗಿ ನಮಗೆ ಇದೆಷ್ಟು ಅನಿಸಿ ಇದನ್ನ ಮಾಡಿವ್ರಿ ಸರ್. ಈಗ ಒಂದೇ ಕಂಪನಿಯನ್ನ ನೀವು ಬಹಳ ದಿವಸದಿಂದ ನೆಚ್ಚಿಕೊಂಡಿರಿ, ಬೇರೆ ಕಡೆ ಎಲ್ಲರೇ ಮಾರ್ಕೆಟ್ ಮಾಡಬೇಕು ಅಂತ ಹೇಳಿ ಏನಾದ್ರೂ ಅಧ್ಯಯನ ಮಾಡಿರ ಹೆಂಗಂತ? ಇನ್ನ ಏನ್ ಮಾಡಿಲ್ಲ ಸರ್, ನಮ್ಗೆ ಚಲೋ ಅನಿಸಿ ಇಲ್ಲೇ ಕೊಡಕತ್ತಿವ್ರಿ. ಇನ್ನು ಇವ್ರಿಗಿಂತ 10 ರೂಪಾಯಿ ಹೆಚ್ಚಿಗೆ ಬೀಳಿದ್ರು ಕೊಡ್ಬೋದು ಸರ್. ಈ ವರ್ಷ ಒಯ್ಬೋದು, ಮುಂದೆ ನಾವು ಮಾಲ ಇದು ಹಾಕೈತಪ್ಪ, ನಿಮ್ ಮಾತು ಬೇರೆ ಕೊಡ್ರಿ ಅಂದ್ರೆ ಮಾತು ಹುಡುಕ್ಯಾರಿ ಯಾರು ಹಚ್ಚಿಕೊಳ್ಳಂಗಿಲ್ಲ ಸರ್. ನಾವು ಒಂದು 10 ರೂಪಾಯಿ ಸೈ ಅಲ್ಲಿ ತುಟ್ಟಿ ಅಲ್ಲಿ ಕೊಟ್ಟಿ ಅಂದ್ರೆ ನಮ್ಮ ಮಾಲ್ ಯಾವಾಗಾದ್ರೂ ಬಂದ ಅರ್ಥ ಸರ್. ರಾತ್ರಿಗೆ ಹೋಗ್ತಾರ ಧೈರ್ಯ ಇರ್ತದೆ ಸರ್. ಅಗ್ರಿಮೆಂಟ್ ಅಂದ್ರೆ ಏನು ಚಿಂತಿಲ್ರಿ, ನಾವು ಹೆಂಗ್ ಬೆಳೆದ್ರು ಹೋಗ್ತಾರ. ಅಗ್ರಿಮೆಂಟ್ ಇರ್ಲಿಕ್ಕಂದ್ರೆ ನಾವು ಸ್ವಲ್ಪ ಒಬ್ಬರು ಗಟ್ಟಿ ಹಂಗೆ ಹಾಕೊಂಡ್ರೆ ನಮಗೆ ಮೆಸ್ತಾರೆ. ಈ ವರ್ಷ 10 ರೂಪಾಯಿ ಹೆಚ್ಚು ಸಿಕ್ತಿ ಕೊಟ್ಟಿವು, ಮರಿ ವರ್ಷ ನಮ್ಮ ಮಾಲ್ ವಾಲೆ ಅಂದ್ರೆ ಇವ್ ಬಂದು ಅದಕ್ಕೆ ಕಮ್ಮಿ ಕೇಳಕತ್ತನ್ರಿ. ಅದಕ್ಕಾಗಿ ಅವ್ನು ಅಂದಂಗ್ ಕೊಟ್ಟು ನಾವು ಅಲ್ಲೇ ಇದು ಮಾಡ್ತೀವಿ. ಇದಕ್ಕಾಗಿ ನಮ್ಗೆ ಅದು ಪಾಡ ಅನ್ಸೈತಿ. ಕೊಡ್ಬೋದ್ರಿ ಅವ್ನು ಏಕ್ದಮ್ ಬಂದೆ, ಅವ್ನು 50 ಅಂದ್ರೆ ನಾ 60 ಕೊಡ್ತಾನೆ, 70 ಕೊಡ್ತಾನೆ, ಇದೊಂದು ವರ್ಷ ಅನ್ಬೋದ್ರಿ ಮಾಲ್ ಕಮ್ಮಿ ಸಂಬಂಧ. ಮುಂದಿನ ಕಾವ್ ಮಾಲ ಬಾಳ ಆತ್ನಾರ ವಾಲ್ಯ ಅಂದ್ರೆ ನೀವು ಇಕ್ಕಟ್ 20 ಕೇಳಕತ್ತನ್ರಿ. ಅದಕ್ಕೆ ಬ್ಯಾಡ, ನಮ್ಗೆ ಏನೊಂದ್ ರೇಟ್ ಅವ್ರು ಕೊಡ್ತಾರ ಆ ರೇಟಿನ ಮೇಲೆ ನಾವು ಕೊಡ್ತೀವಿ ಸರ್. ಈ ಊರೊಳಗಾಗ್ಲಿ ಅಥವಾ ಸುತ್ತಮುತ್ತಲಾಗ್ಲಿ ಕಪ್ಪು ದ್ರಾಕ್ಷಿ ನೀವು ಒಬ್ಬರೇ ಬೆಳೀತಿದ್ರ ಅಥವಾ ಬೇರೆ ಯಾರಾದ್ರೂ ಬೆಳೀತಾ ಇದ್ದಾರ? ನಮ್ಮೂರಾಗ ಇನ್ನೊಬ್ಬರದಾರ ಸರ್, ಕೊಕ್ರಿ ಅತ್ತೆ ನಂದಿವ್ರಿ, ಅವರೊಬ್ಬರೀ, ನಾವೊಬ್ಬರು ಅಟ್ಟಾರಿ, ನಮ್ಮಲ್ಲಿ ಯಾವ ಇಲ್ರಿ. ಅವ್ರು ಬಬಲೇಶ್ವರದವ್ರಿ, ನಮ್ಮಲ್ಲಿ ಬಂದು ಜಮೀನ್ ಇಡ್ದಾರೆ. ಅವ್ರ ಮಾಹಿತಿಯಿಂದ ಹಚ್ಚಿವ್ರೆ, ಹಚ್ಚೋದು ಅಟ್ಟ ಆತ್ರಿ, ನಮ್ ನಾವು ಸ್ವಂತ ನಾವು ಮಾಡ್ತೀವ್ರಿ. ಅವ್ರು ಏನ್ ಮಾಹಿತಿ ಹೇಳಿಲ್ಲ ಏನಿಲ್ರಿ, ಇಂಥ ಡೇಟಿಗೆ ಹಚ್ಚೋದು ಇಂಥ ಡೇಟಿಗೆ ಕಣ್ ಕಟ್ಟೋದು ಅಂತ ಹೇಳ್ಬಿಟ್ರಿ. ಅದ್ರ ಮೇಲೆ ನಾವು ಹಂಗ ಇದು ಮಾಡ್ಕೊತ ನಾವು ಬಂದೇವ್ರಿ. ಅಂದ್ರೆ ಅವರು ನಮ್ಮ ಊರಾಗ ಅಂದ್ರೆ ವ್ಯಾಡ್ಯ ಪಡಾರಿ, ಮತ್ತೆ ಬೇರೆ ಕಡೆ ಅದಾವ್ರಿ, ನಮ್ಮಲ್ಲಿ ವ್ಯಾಡ್ಯ ಪಡಾರಿ. ಈಗ ನಿಮಗ ಚಾಟ್ನಿ ಮಾಡಂತವ್ರು, ಕಣ್ಣು ಕಟ್ಟಂತವ್ರು, ಏನು ಕೌಶಲ್ಯ ಇರುವಂತಹ ಒಂದೇನು ಕೂಲಿ ಆಳುಗಳು ಬೇಕು, ಎಲ್ಲರೂ ಸಮಯಕ್ಕೆ ಸರಿಯಾಗಿ ಸಿಗ್ತಾರಂತೀರಿ? ಸಿಗ್ತಾರೆ ಸರ್, ಸಿಗ್ತಾರೆ. ಅಡ್ವಾನ್ಸ್ ಹೇಳ್ಬೇಕು ಸರ್, ನಾವು ನಾಳೆ ಮಾಡ್ತೀವಿ ಬಾ ಅಂದ್ರೆ ಬರಂಗಿಲ್ಲ ಸರ್. ಅವರು ಅಡ್ವಾನ್ಸ್ ಹೇಳಿ ಇಂಥದ್ ನಿಮ್ಗೆ ರೇಟ್ ಬಗೆಹರಿಸಿ ನಾವು ಹಿಂಗೆ ಬರ್ಬೇಕಂದ್ರೆ ಬರ್ತಾರೆ. ಅವರು ಬೀಜಿ ಬಾಳಕತ್ತೆ ಸರ್, ಒಮ್ಮೆ ಬಂದ್ಬಿಡ್ತಾವಲ್ರಿ, ಕಣ್ಣು ಕಟ್ಟು ಅದು ಒಮ್ಮೆ ರೀ, ಚಾಟ್ನಿನ ಒಮ್ಮೆ ಬಂದ್ಬಿಡ್ತಾವೆ. ಆ ಹೊತ್ತಿನಾಗ ಲೇಬರ್ ಸಿಗಂಗಿಲ್ರಿ, ಪಡ ಇರ್ತಾವ್ರಿ 10 ಎಕರೆ 20 ಎಕರೆ ಒತ್ತಾಟೆ. ನಾವು ಇಂದ ಡೇಟ್ ನೀವು ಮಾಡಿದ ಕಂಪ್ನಿಯವ್ರು ಕೊಟ್ಟರಿಲ್ಲ ಅವ್ರಿ, ಅವ್ರ ಮುಂದೆ ಆ ಪಡ ಮುಗ್ದಾಗ ಇಲ್ಲಿ ಬರೋರಿ. ಹಿಂಗಾಗಿ ಒಂದಿಟ್ಟು 4 ದಿನ ಹೆಚ್ಚಕಮ್ಮ ನಡೆದಿದೆ ಸರ್. ಅಲ್ಲಿ ತನಕ ತಡ್ಕೊಂಡು ಅವ್ರ ಮುಗಿಯನ ಕರ್ಕೊಂಡು ಮಾಡ್ತೀರಿ ಸರ್. ಈ ನಮ್ಮ ಬಿಳಿ ದ್ರಾಕ್ಷಿಗೆ ಮತ್ತೆ ಕಪ್ಪು ದ್ರಾಕ್ಷಿಗೆ ವ್ಯತ್ಯಾಸ ಹೇಳಿದ್ರಿ ನೀವು, ಬಹಳ ಸೋಯ್ ಆಗ್ತದೆ ಇದು ಕಪ್ಪು ದ್ರಾಕ್ಷಿ ಬೆಳೆಸುವಂತದ್ದು ಅಂತ ಹೇಳಿ. ಇದನ್ನು ನೋಡಿಕೊಂಡು ನಿಮ್ಮ ಏನು ನೀವು ಬೆಳೆದಂತಹ ಒಂದು ದ್ರಾಕ್ಷಿಯನ್ನು ನೋಡಿಕೊಂಡು ಇದಕ್ಕೆ ಹೆಂಗ ರೇಟ್ ಬರ್ತಾ ಇದೆ, ನೀವು ಮಾರಾಟ ಮಾಡ್ತಾ ಇದ್ದೀರಿ, ಇದನ್ನ ನೋಡ್ಕೊಂಡು ಮತ್ತೆ ಯಾರಾದ್ರೂ ದ್ರಾಕ್ಷಿ ಹಾಕ್ತೀನಿ ಅಂತ ಹೇಳಿ ಬಂದಾರ? ಇಲ್ಲಿ ಬಿದ್ರಿಯವರು ನಮ್ಮ ಬೀಗ ಸಂಬಂಧಿಕರಿ, ಅವ್ರು ನಮ್ ನೋಡೇ ಹೋಗಿ ಮಾಡ್ಯಾನ್ರಿ, 4-5 ಎಕರೆ ಮಾಡಿದ್ರು, ಚಲೋ ಅನಿಸೈತ್ರಿ ಅವ್ಗು, ಚಲೋ ಮಾಡಿದ್ರಪ್ಪ. ನಮ್ಮ ಗಿಡ ಇದು ಅದ ಬಿದ್ರ ತಂದು ಸಹಿತ ಅವ್ಗ ನಾವು ಕೊಟ್ಟಿವ್ರಿ ಬೀಗರಿಗೆ, ಹಚ್ಚಿ ಅವ್ರು ಚಲೋ ಮಾಡ್ಯಾನ್ರಿ ಅವನು. ಈಗ ಅವಂದು ನಮ್ಮ ಕಂಪ್ನಿಗೆ ಹೋಗತ್ರಿ, ಅವಂದು ಚಲೋ ಆಗೈತ್ರಿ, ಅದನ್ನ ಮಾಡಿದ್ರಿ ಅವನು. ತಿನ್ನೋ ಕಾಯಿದ್ರ ಮಾಡಿ ಮನ್ಯಾಗ ಜೋಡಾಳ ಇರ್ಬೇಕು ಸರ್, ಬಾಳ ದುಡಿಯವ್ರ ಇರ್ಬೇಕ್ರಿ, ಅಂದ್ರ ಲಾಭ ಆಕತ್ರಿ. ಎಲ್ಲ ನಾವು ಲೇಬರ್ ಮೇಲೆ ಮಾಡಿ ಅಂದ್ರೆ ಅದು ಉಳಿಯಂಗಿಲ್ಲ ಸರ್ ಎಲ್ಲ. ಇದಕ್ಕಾಗಿ ಇದಕ್ ನಮಗ ಕಬ್ಬು ಇದ್ದಂಗೆ ನೋಡ್ಸಿದೆ, ಒಂದಿಟ್ಟು ಗೊಬ್ಬರ ಹೆಚ್ಚು ಕಾಯಕತ್ರಿ, ಗೊಬ್ಬರ ಕಮ್ಮ ಆಕತಿ, ಅದ್ರಗತ್ತೆ ಲಾಸ್ ತೋರ್ಸಂಗಿಲ್ಲ. ಈ ಮತ್ತೆ ನಿಸರ್ಗ ಇದ್ರ ಮಳಿದು ಪಳಿದು ಅದೆಲ್ಲ ಪೀಕಿಗೆ ತೊಟ್ಟುದರಿ, ತಿನ್ನುಕಾಯಿಗೆ ತೊಟ್ಟುದ, ಇದಕ್ಕೂ ತೊಟ್ಟುದರಿ. ಅದು ನಮ್ಮ ಹಣಿ ಬರ್ ಸರ್, ಈ ವರ್ಷ ಒಂದ 4 ದಿನ ಪರ್ಕ್ ಸರ್, 4 ದಿನ ಹಿಂದಾದು ಪಡ ಸತ್ಯನಾಸದು ರೀ, ನಮ್ಮ ಮುಂದಾದು ಜ್ವಾಳದ ಕಳಟ್ ಕಾಳದು ಕಡೆಕಾಯ್ಬಿಟ್ಟು ರೀ, ಹೂ ಇದ್ದು ಒಟ್ಟು ಕತ್ತರಿಸಿದ್ರಿ. ಅದಕ್ಕೆ ನಿಸರ್ಗ ಅವ್ರವ್ರ ಹಣಿ ಬರ್ ಸರ್. ಈಗ ಹಣ್ಣಾಗಿರ್ತದೆ ಸರ್, ಈಗ ಹಣ್ಣಾಗಿ ನಾವು ಶುಗರ್ ಬಂದ್ಬಿಟ್ಟೈತ್ರಿ ಸರ್, ನಾಳೆ ಚಟ್ನಿ ಐತ್ರಿ ನಮ್ಮ ಪಡ. ಒಂದು ಗಡುಗ ಮಿಂಚ ಮಳಿ ಆತಂದ್ರಿ, ವರ್ಷ ಮಾಡಿ ದೊಟ್ಟು ಹಣಿಯಕ ಸರ್. ಅದು ನಿಸರ್ಗ ದೇವ್ರ ಕಾಪಾಡೋದ್ರಿ, ಅದನ್ನ ಆ ದೇವ್ರ ಮೇಲೆ ಡಿಪೆಂಡ್ ರೀ. ಮತ್ತೆ ಇದನ್ನ ಮಾಡುವ ಧೈರ್ಯದವನು ಬೇಕು ಸರ್, ಒಂದ್ ವರ್ಷ ಲಾಸ್ ಆದ್ರೂ ತಡ್ಕೊಳಂತೂ ಶಕ್ತಿ ಇರ್ಬೇಕ್ರಿ ಅವರಲ್ಲಿ. ಇಲ್ಲ ನಾವು ಹಚ್ಚಿ ಅದ್ರ ಮೇಲೆ ಡಿಪೆಂಡ್ ಅನ್ನಿವ್ ಅಂದ್ರೆ ಬಹಳ ಇಫೆಕ್ಟ್ ಐತ್ರಿ, ಒಮ್ಮೆ ಹೊಡೆದು ಬೀಳುದೆ ಸರ್. ಈಗ ಹೂ ಇಡ್ಸಿರ್ತೀವ್ರಿ, ಈ ಹೂ ಸತ್ ಹೋದ್ರೆ ಮತ್ ಮುಂದ್ ಮರಿ ವರ್ಷ ಹೂ ಬಿಟ್ಟು ಕಾಯಾಗುತ್ತಾನ, ಇಲ್ಲಿ ಏನು ಇಲ್ಲ ಅಲ್ರಿ, ಬಂದ ಅಲ್ರಿ. ಅದೇನ್ ನೋಡು ಮತ್ತೊಂದು ಗೊಬ್ಬರ ಹಾಕಿ ಬೆಳೆಸ್ತಾನೆ ನನಗೆ, ಅದಕ್ಕೊಂದು ಡೇಟಿನ ಮೇಲೆ ಇರ್ತೈತ್ರಿ. ಹಿಂಗಾಗಿ ಅದಕ್ಕೆ ದ್ರಾಕ್ಷಿ ಹಚ್ಚಿದವ ಹಿಂದ ಅಮೌಂಟ್ ಪೆಂಡಿಂಗ್ ಇರ್ಬೇಕ್ರಿ, ಧೈರ್ಯನೂ ಬೇಕ್ರಿ. ರಾಕಿದ್ದೊಬ್ ಧೈರ್ಯ ಇರಂಗಿಲ್ರಿ, ಎಷ್ಟೋ ರೈತರು ಇದು ಆಗಾಕ ಒಂದು ಇದು ಆಗ್ಬಿಟ್ಟಾರ್ರಿ, ಅದಕ್ಕೆ ಎದಿ ಹೊಡ್ಕರ್ ಇದ್ದವ್ರು ಜೀವ ಹಾನಿ ಮಾಡ್ಕೊಂಡ್ಬಿಟ್ಟಾರ್ರಿ. ಹಂಗೆ ಆ ಪರಿಸ್ಥಿತಿ ಒಳಗೆ ಬರ್ತಾವ್ರಿ, ಅದು ದ್ರಾಕ್ಷಿ ಹಚ್ಚಿದವ್ ಧೈರ್ಯ ಆಟ್ರಿ, ಧೈರ್ಯದವ ಅದಕ್ಕೆ ಏನು ಬಂದರೂ ತಡ್ಕೊಳ್ಳೋ ಶಕ್ತಿ ಇರ್ಬೇಕ್ರಿ ಅವಾಗ, ಅಂದ್ರೆ ಅವಂಗೊಂದು ಬೆಲೆ ಸಿಗ್ತೈತ್ರಿ. ಈಗ ನಾವು ಹಚ್ಚಿ ಹೊತ್ತು ಮತ್ತೊಬ್ರು ಹಚ್ಚಿ ಅವ್ನು ನಡುವ ಕಾಯಾಗ್ಲಾರ ಪಡ ಅಡ್ಡಿ ಹೋಗ್ದಾರೆ ಎಷ್ಟೋ ಮಂದಿ. ಹಂಗಾರಿ ಅದಕ್ಕೊಂದು ಧೈರ್ಯ ಬೇಕ್ರಿ, ಅದಕ್ಕೊಂದು ಮಾಡೋದು ಎಲ್ಲ ತರ ಬೇಕ್ರಿ, ಅಂದ್ರೆ ಆಕೈತಿ ಸರ್. ದ್ರಾಕ್ಷಿ ಅಲ್ಲದೆ ಮತ್ತೆ ಏನೇನು ಬೆಳೀತಾ ಇದ್ರಿ ನೀವು? ಮತ್ತೆ ಕಬ್ ಮಾಡಿವ್ರಿ ಸರ್, ಕಬ್ ಮಾಡಿವು, ಮತ್ತೆ ಅದ್ರ ಕೂಡ ಹೈನುಗಾರಿಕೆ ಮಾಡಿವ್ರಿ. ನಾವು ಹೈನುಗಾರಿಕೆ ಮಾಡಿ ಸಂಕೋಲಾದಾಗ ಹೋಗಿ ಎಮ್ಮಿ ತಂದಿವ್ರಿ. ಹಂಗೆ ಸುಮ್ಮ ಅವ್ರ ಕೂಡ ಒಂದು ಮೇವು ಹಾಕೊಂಡು 3-10 ಪದ್ಧತಿ ಇಟ್ಟಿವ್ರಿ ಮೇವು ಹಾಕೋದು. ಅದ್ರ ಮೇಲೆ ಅವು ಏನು ನಮಗೆ ಒಂದು 2 ಎಕರೆ ಹೊಲದ ಉತ್ಪನ್ನ ಮುಂಜಾನೆ ಹೆಂಡಿ ಮಾಡಿ ಮೇವು ಹಾಕಿದೀವಿ ಅಂದ್ರಿ ಮೊಸರು ಇಟ್ಟೆ ಹೊಳೆ ಮಧ್ಯಾಹ್ನಕ್ಕೆ ನೀರು ಕುಡಿಯಾಗ ಒಮ್ಮೆ ನೀರು ಕುಡ್ತಾವ್ರಿ ಹೊಳೆ ಮತ್ತೆ ಸಂಜೆಕ್ಕೆ ಮೂರು ಹೊತ್ತು ಮೇವು ಹಾಕ್ತೀವ್ರಿ ಅದರಿಂದ ಗೊಬ್ಬರ ಲಾಭ್ರಿ ಕರ ಮರಿ ಲಾಭ್ರಿ ಹೈನ್ ಲಾಭ್ರಿ ಅದು ಇನ್ನೆಲ್ಲ ಲೆಕ್ಕ ತಗ್ರ ಒಂದು ಎರಡು ನಾಲ್ಕು ಎಕರೆ ಉತ್ಪನ್ನದಟ್ಟು ಉತ್ಪನ್ನ ಬರ್ತದೆ ಸರ್ ಹ್ಞೂ ಗುದ್ದಾಟ ಮಾಡಿದಾರೆ ಸರ್ ಕರ ಮರಿ ಲಾಭ್ರಿ ಹೆಂಡಿ ಭಾಳ ಹೆಚ್ಚಿಂದಲ್ರಿ ಗೊಬ್ಬರ ರೀ ಈಗ ನಮ್ಮ ಹೊಲಗಳಿಗೆ ನಮ್ಮ ಹತ್ತು ಎಕರೆ ಈಗ ತುಂಬಿ ಮತ್ತೆ ಎಲೆ ಹಾಕೊಂಡು ಅನ್ನೋಕೆ ತಯಾರಾಯ್ತಾರೆ ಅದು ಭಾಳ ಹೆಚ್ಚಿಂದ್ರೆ ಹೈನುಗಾರಿಕೆ ಒಳಗೆ ಹೈನುಗಾರಿಕೆ ಒಳಗೂ ನಾನಾ ಥರ ಕುರಿ ಸಾಗಾಣಿಕೆ ಬಂದವ್ರಿ ನಮಗೆ ಎಮ್ಮೆದ ಪಾಡ ಎಮ್ಮೆ ಮಾಡಿವ್ರಿ ಸರ್ ದ್ರಾಕ್ಷಿ ಕೂಡ ಎಮ್ಮೆ ಉಳಿದ್ದೆ ಕಬ್ ಮಾಡ್ಕೊಂಡ್ಬಿಟ್ಟಿವ್ರಿ ಕಬ್ಬಿಂದ ಏನಾದ ಹಂಗೆ ಒಂಥರ ಹಂಗೆ ಹೊಂಟಬಿಟ್ಟೈತಿ ನಾವು ಹೈನುಗಾರಿಕೆ ದ್ರಾಕ್ಷಿಗೆ ಎರಡು ಒತ್ತು ಕೊಟ್ಟ ಕೆಲಸ ಮಾಡ್ತೀರಿ ಸರ್ ಯಾವ ತಳಿ ಅದಾವ ನಿಮ್ಮಲ್ಲಿ ಹಿಂಡು ದನಗಳು ಮುರಾದ ತಳಿ ಇದಾವ್ರಿ ಮುರಾದ ತಂದಿವ್ರಿ ಅವು ಇಲ್ಲಿ ಎಲ್ಲಿ ತುಟ್ಟಕ್ಕಂತೇಳಿ ಸಾಂಕೋಲಾಕೋ ಈಗ ತೊಗೊಂಬಂದಿವ್ರಿ ಸರ್ ಅಲ್ಲಿ ತೊಗೊಂಬಂದಿವು ನಮ್ಗೆ ಚಲೋನ ಹೊಂಟವ್ರಿ ಹಿಂಡಾಕೂ ಚಲೋದವ್ರಿ ಎಲ್ಲಕ್ಕೂ ಚಲೋ ರೀ ಮತ್ತೆ ಹಿಂದೆ ಹೆಣ್ಮಕ್ಳು ಇಲ್ಲಿ ಗಂಡ್ಮಕ್ಳು ಇಲ್ಲಿ ಸಾದ್ ಮನುಷ್ಯ ಇದ್ದಂಗೆ ಸರ್ ಬಾತ್ ಮುಂದೆ ಆದ್ರೆ ಹಿಂದೆ ಬೆನ್ನತ್ತು ಅಂತ ತಳಿ ರೀ ಅದು ಎಮ್ ಎಟ್ಟು ಇದು ದಾನ್ಲಿ ಇಲ್ರಿ ಹಿಂಡಾಕು ಹಂಗ ರೀ ಮೇವು ತಿನ್ನಾಕು ಹಂಗ ರೀ ಸಾಚ ಸಂಬಂಧ ಅಂತ ಚಲೋ ಒತ್ತಡನ ಮಾಡಿವ್ರಿ ನಮ್ಗೆ ಚಲೋ ಅನಿಸೈತ್ರಿ ಈಗ ಏನು ಹಾಲು ಉತ್ಪಾದನೆ ಆಗ್ತದೆ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ ಮತ್ತೆ ನೀವು ಎಲ್ಲಿ ಯಾರಿಗೆ ಹಾಕ್ತಾ ಇದ್ದೀರಿ ನಾವು ಇಲ್ಲಿ ದೇವ್ರಗೆಣ್ಣೂರು ನಮ್ಮಲ್ಲಿ ಇದು ಇಲ್ರಿ ಡೇರೆ ಇಲ್ಲ ಸರ್ ದೇವ್ರಗೆಣ್ಣೂರ್ಗೆ ಹೋಗಿ ಹಾಕ್ತಿವ್ರಿ ಸರ್ ಅದು ನಮ್ಗೆ ಪ್ಯಾಟ್ ಬಿದ್ದಂಗೆ ರೊಕ್ಕ ಹಾಕತ್ರಿ ಅದು ಬೋನಸ್ ಬರ್ತದ್ರಿ ನಾವು ಏನೋ ಇದು ಇದ್ದಾಗ ಒಬ್ಬ ಗೌಳಿಗೆನೋ ಬರ್ತಾನ್ರಿ ಗೌಳಿಗೆ ಹಾಕ್ತಿವ್ರಿ ಲಾಸ್ ಆಗತ್ರಿ ಯಾಕಂದ್ರೆ ರೇಟ್ ಕಮ್ಮಿ ತೊಗೊತಾನ್ರಿ ಕಾಟ ಹೊಡುತ್ತಾನ ಹಿಂಗಾಗಿ ಅದಕ್ಕೆ ಕಮ್ಮಿ ಅಂದ್ರೆ ಇದಕ್ಕೆ ಕೊಟ್ಟದ ಸ್ವಲ್ಪ ಹೆಚ್ಚು ಲಾಭ ಆಕತ್ರಿ ನಮ್ಮ ದಿವ್ಸಕ್ಕೆ 25-30 ಹಾಕಿವ್ರಿ ಮೂರು ಎಮ್ಮೆ ರೀ ಎರಡು ಹೊತ್ತು ಹಾಕ್ತಾರ ಇದರ ಮೇಲೆ ಮಗ್ಲ ಆಕಳಿಂದ ಜವಾರಿ ಆಕಳದವ್ರಿ ಅವನೇ ನಾವು ಮನೆಗೆ ಹೊಂತೀವ್ರಿ ಈ ಎಮ್ಮೆ ನಾಲ್ಕು ಎಮ್ಮೆ ಅದನ್ನ ಡೈರೆಕ್ಟ್ ಹಾಕ್ತಿವ್ರಿ ಸರ್ ಎಮ್ಮಿದು ಚಲೋ ಅನಿಸೈತ್ರಿ ನಮ್ಗೆ ಅಂದ್ರೆ ಎರಡು ಥರದ್ದು ಏನು ಮಾಡಿರಿ ಕಾಲಾಗ ಕಾಂಕ್ರೀಟ್ ಮಾಡಿ ಅದ್ರ ಜ್ವಲ್ಗಳು ಎಲ್ಲ ತೊಳೆದಿದ್ದು ಸಟ್ ತೊಳೆದಿದ್ದು ಉಚ್ಚಿದ್ದು ಎಲ್ಲ ಹೋದ ತಿಪ್ಪಿಗೆ ಸ್ಟಾಕ್ ಹಾಕ ಸರ್ ಅಲ್ಲೊಂದು ಹಾಫ್ ಎಚ್ ಮೋಟರ್ ಹಿಂದೆ ಕಂದು ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿವ್ರಿ ಕಬ್ಬಿಗೆ ಆಯ್ತು ದ್ರಾಕ್ಷಿಗೆ ಆಯ್ತು ಅದೆಲ್ಲ ಹೋಗಿಬಿಡ್ತೈತ್ರಿ ಅದು ಒಂದು ಲಾಭ ರೀ ಅದಕ್ಕೆ ಎರಿ ಹುಳ ಹುಳ ತಯಾರಕವ್ರಿ ಆ ಹುಳ ತಯಾರಾಗಿ ಪೀಕ್ ನಾವು ಏನೋ ಅದ್ರ ತಾಪಲಿ ಯಾವ ಗಿಡದ ತಾಪಲ್ ಬಡ್ಡೆ ಅಂತ ಇನ್ನು ಸರಿಸಿ ನೋಡ್ರಿ ಹುಳ ಐತೆ ಐತ್ರಿ ಕಬ್ಬಿನ ಪಡ್ದಾಗ ಹೋಗಿ ಕೆದ್ರಿ ನೋಡ್ರಿ ಹುಳ ಐತೆ ಐತ್ ಅದನ್ನೆಲ್ಲ ತಿಂದು ಮಣ್ಣು ಮಾಡಿ ಗೊಬ್ಬರ ಕೊಡು ತಾಕತ್ ಐತ್ರಿ ಅದು ನಾವು ಬಾಳೆ ಹೆಚ್ಚಿನ ಸರ್ ಈಗ 4 ವರ್ಷದಿಂದ ಒಟ್ಟ ಪಡ್ದಾಗ ಹೋದ್ರೆ ಎಲ್ಲಿ ನೋಡ್ತೇ ಅಲ್ಲಿ ಹುಳಾನರಿ ಹಂಗ ತಯಾರಾಗಿತ್ತು ಏನ್ ಹಾಕಿ ಉಪ ಇದಕ್ಕೆ ಇಟ್ಟು ಬೆಳಸಾಕ ಕತ್ತಲ್ ಬಿದ್ದಿತ್ರಿ ಒಳಗೆ ಓ ಮಳೆ ಅವಕಾಳ ಮಳಿ ಗಾಳಿ ಅದನ್ನ ಮಣಿ ಬಾರಿ ಪಡಾನ ಅರ್ಧ ಪಡ ಬೆತ್ತರಿ ಹೊಟ್ಟು ಬೆಳೆದಿತ್ರಿ ಸರ್ ಅದಕ್ಕೇನು ಇಲ್ಲಿ ನೋಡ್ರಿ 1/2 HP ಮೋಟರ್ ಇದು ಎಂಜಲ್ ಬೆಳೆದದ್ದು ಅದಕ್ಕೆ ಕನೆಕ್ಷನ್ ಕೊಟ್ಟದ್ದು ಹಂಗೆ ಬೆಳೆದ್ಬಿಟ್ಟಿತ್ರಿ ಭಾಳ ಬೆಳೆದೈತ್ರಿ ಎಲ್ಲರೂ ಯಾವ ಗೊಬ್ಬರ ಹಾಕಿ ಯಾವ ಗೊಬ್ಬರ ಹಾಕಿ ಅಂದ್ರೆ ನಾ ಏನೂ ಹಾಕಿಲ್ರಿ DAP ಇದು ಯೂರಿಯಾ ಇದನ್ನು ಸ್ವಲ್ಪ ಹಾಕಿ ಪೊಟ್ಯಾಸ್ ಹಾಕಿದೀವ್ರಿ ಅದ್ರ ಮೇಲೆ ಅದಕ್ಕಿಂತ ಹೆಚ್ಚು ಅದನ್ನ ಒಂದು ಪಾಲ್ ಹಾಕಿದ್ರೆ ಎರಡು ಪಾಲ್ ಇದನ್ನೇ ಬಿಡೋರು ನೀರಾಗ ಮೋಟರ್ ಚಾಲೋ ಆಯ್ತು ಡ್ರಿಪ್ನಾಗ ಅದ ಕನೆಕ್ಷನ್ ಕೊಟ್ಬಿಡೋರು ಅದರಿಂದ ಬಾಳೆ ನಾಟಿ ನೆಟ್ ಬಂದಿತ್ರಿ ಗಿಡ ವಜ್ಜಾಗಿ ಗಾಳಿಗೆ ಬಿದ್ದು ಬಿಡ್ತು ಸರ್ ಹಿಂಗಾಗಿ ನುಕ್ಸಾನ ಆದ್ರೂ ನಮ್ಗೆ ಅರ್ಧ ಪಡ ಇದ್ರು ಬರೀ ವರ್ಷ ಏಕ ಪಡ ಬತ್ತರಿ ಮತ್ತೆ ಚಲೋ ಆತ್ರಿ ಅದು ನಾವು ತೆಗೆದೇವ್ರಿ ಈಗ ಅದನ್ನ 2 ವರ್ಷ ಇಟ್ಟೆ ಈ ಕಬ್ಬಿಗೆ ಅದಾಯ್ತು ನೋಡ್ರಿ ಕನೆಕ್ಷನ್ ಈಗ ಮೋಟರ್ ಆಪ್ ಕಬ್ಬಿಗೆ ಚಾಲೋ ಐತ್ರಿ ನಾವು ಅಟ್ಟಿದ್ದು ನಮಗೆ ಅದು ಅನಿಸೈತೆ ನನ್ನದು ಅದು ಭಾಳ ನೀರಾವರಿ ಹೆಂಗಾಗ್ತದೆ ನಿಮ್ಮಲ್ಲಿ ಏನು ಬೋರಿನ ಮೇಲೆ ಐತ್ರಿ ಸರ್ ಕಿನಾಲ್ ಹೋಯ್ತು ಸರ್ ಕಿನಾಲ್ ನೀರು ತಳಗು ನಮ್ಮ ಬಾಯಿಗಳದವ್ರಿ ಕಿನಾಲ್ ಹೋದವ್ರಿ ಕಿನಾಲ್ ನೀರಿನ ನಮ್ಮ ಭೂಮಿಗೆ ಹಸುವಂಗಿಲ್ರಿ ಅದು ನಮ್ಮಲ್ಲಿ ಕಿನಾಲ್ ಹಾಡಿ ಗುಮ್ಮಿಗೆ ನೀರು ಹೋದು ಮುಂದಿನ ಭೂಮಿಗೆ ಹೊಕ್ಕತ್ರಿ ನಾವು ಪೈಪ್ಲೈನ್ ಮಾಡಿ ಬೋರ ನಮ್ಗೆ ಚಲೋ ಆಗ್ಯಾವ್ರಿ ಸರ್ ಈಗ ಮೊನ್ನೆ ಒಂದು 15 ದಿನ ಮುಂದೆ ಬೋರ್ ಹಾಕಿನಿ 15 HP ಮೋಟರ್ ನೀರು ಹೋಗ್ತೈತ್ರಿ ಬೋರ್ ಆ ನೀರನ್ನ ಎಲ್ಲ ಕಡೆ ಸಪ್ಲೈ ಹಾಕತ್ರಿ ಎರಡು ಬೋರ್ ಅದಾವ್ರಿ ಸರ್ ಬಾಯ್ ಐತಿ ನೀರಿನ ಅನುಕೂಲ ಭಾಳ ಐತಿ ಸರ್ ಏನು ನಮ್ಮ ಕಿನಾಲ್ ಆತ್ರಿ ನೀರಿನ ಭಾಳ ಅನುಕೂಲ ಅಂದ್ರ ಕೆನಾಲ್ ಇರೋದ್ರಿಂದ ನಿಮ್ಮ ಬೋರ್ವೆಲ್ ಸಹಿತ ಅಂತರ್ಜಲದ ಮಟ್ಟ ಏನು ಹೆಚ್ಚಾಗಿದೆ ಅದರಿಂದ ಕೂಡ ನಿಮ್ಗೆ ಅನುಕೂಲ ಆಗಿದೆ ಅಂತೀರಿ ಅದರಿಂದ ಸರ್ ಕಿನಾಲ್ ಆಗೋಕ್ಕಿಂತ ಮೊದಲು ನಮ್ಮ ಬೋರ್ಗಳು ಇದ್ರು ಸರ್ ಒಂದು 5 ನಿಮಿಷ ಹೋಗುದಿಲ್ಲ 10 ನಿಮಿಷ ಬಂದಿರೋರಿ ಕಟ್ ಮಾಡಿ ಹೋಗು ಸರ್ ಈಗ 15 HP ಮೋಟರ್ ಏಕ ಹೊಡ್ತಾವ್ರಿ ಕಿನಾಲ್ ಪುಣ್ಯ ಸರ್ ನಮ್ಗೆ ಉಳಿದಕ್ಕಿಂತ ಕಿನಾಲ ಭಾಳ ನಮ್ಮ ಊರಿಗೆ ಕಿನಾಲ್ ಬಂದಿಂದ ಇಟ್ಟು ಇಂಪ್ರೂವ್ ಆಗಿ ನಮ್ಮ ಎಲ್ಲ ರೈತರು ನಮ್ಮ ಇಲ್ಲಿ ಎಲ್ಲ ಪರಿಸ್ಥಿತಿ ಹಂಗಿದ್ದು ರೀ ಏನ್ ಕಿನಾಲ್ ಆತ್ರಿ ಭಾಳ ಇಂಪ್ರೂವ್ ಆತ್ರಿ ಇದು ಎಷ್ಟು ವರ್ಷದ ಮಾತಿದು ಈಗ 15ನೇ ವರ್ಷ ಏನು ಚಾಲೋ ಐತ್ರಿ ಕಿನಾಲ್ ಬಂದ್ರಿ ಅಂದ್ರೆ ಕಿನಾಲ್ ಆದ 5-6 ವರ್ಷ ಏನು ನಮ್ಗೇನು ಇಂಪ್ರೂವ್ ಆಗಲಿಲ್ಲರಿ ಅವ ನೀರು ಬರೋನ ಮತ್ತೆ ಬ್ಯಾಸಿಗೆ ಬಂದಾಗ್ರಿ ಈಗ ಏನು 12 ತಿಂಗಳು ಆಗ್ಬಿಡಕತ್ತವ್ರು 12 ತಿಂಗಳ ನೀರ ಭೂಮಿ ಒಳಗೆ ಅಂತರ್ಜಲ ಹೆಚ್ಚತ್ತಲ್ರಿ ಬೋರ್ಗಳು ಹೆಚ್ಚಾದು ಕಾಯಂ ನೀವು ಉಳಿದ್ಬಿಟ್ಟು ಅವಾಗೊಂದು 5-6 ವರ್ಷ ಕಿನಾಲ್ ಬಂದಾತಿಲು 4 ದಿನದಾಗ ಮತ್ತೆ ಬ್ಯಾಸಿಗೆ ಇದು ಆಗಿ ಬೋರ್ಗಳು ಬಂದಾಗಿ ಮತ್ತೆ ರನ್ನರನ ಆಗು ಸರ್ ಈಗ ಹಂಗಿಲ್ರಿ ಈಗ ಕಾಯಂ 12 ತಿಂಗಳು ನಮಗೆ ಒಟ್ಟ ಮಳೆಗಾಲ ಇದ್ದಂಗೆ ನೋಡ್ರಿ ಏನು ಹೊಳೆ ಸಾಲದವ್ರು ಹೆಂಗೆ ಹಣ ಆ ಪ್ರಕಾರ ದಿವ್ರಿ ಸರ್ 8 ತಿಂಗಳು ನೀರು ಬಿಡ್ತಾನ್ರಿ ಅದರಿಂದ ನಮ್ಮ ಭೂಮಿಗೆ ಏನು ಇಫೆಕ್ಟು ಇಲ್ಲ ಚಲೋ ಐತೆ ಸರ್ ಎಂದು ಬಂದೈತೆ ಅಂದ್ರೆ ಅನುಕೂಲ ಆಗೈತ್ರಿ ನೀರನ್ನ ಕಾಳಜಿ ಪೂರ್ವಕವಾಗಿ ಉಪಯೋಗ ಮಾಡ್ಕೊಳ್ಬೇಕು ಒಂದ್ ವೇಳೆ ಹೆಚ್ಚು ಕಡಿಮೆ ಮಾಡಿದೀವಿ ನಾವು ನೀರು ಉಪಯೋಗ ಮಾಡೋದಂತಂದ್ರ ಭೂಮಿ ಮೇಲೂ ಕೂಡ ಬಹಳಷ್ಟು ಪರಿಣಾಮಗಳಾಗ್ತಾವ ಸವಳು ಜವಳು ಆಗುವಂತದ್ದಾಗ್ತದೆ ಇದ್ರ ಬಗ್ಗೆ ನೀವು ಹೆಚ್ಚಿನ ಕಾಳಜಿ ತಗೊಳ್ತಾ ಇದ್ದೀರಿ, ನೀರು ಸರಿಯಾಗಿ ಬಳಕೆ ಮಾಡೋದ್ರ ಕಡೆ? ಹೌದು ಸರ್, ಸರಿಯಾಗಿ ಬಳಕೆ ಮಾಡ್ತೇವೆ ಸರ್. ಹಚ್ಚಿ ಎಲ್ಲಿರೋದು ಅವ್ನ ಹೋಗಿ ಕೂತು ಅದ್ ನೀರು ಭೂಮಿ ಕೆಟ್ಟು ನೀರು ವೇಸ್ಟ್ ರೀ, ನಮ್ಮ ಭೂಮಿನೂ ವೇಸ್ಟ್ ಆಗೈತೆ. ಅದು ಎಷ್ಟು ಪ್ರಮಾಣ ಬಿಡ್ಬೇಕು ಅಟ್ಟ ಮಾಡಿ ಬಿಡ್ತೀವಿ ಸರ್. ಅಂದ್ರೆ ಅದು ನಿಮ್ಮ ಭೂಮಿಗೆ ಚಲೋ ರೀ, ನಮಗೂ ಚಲೋ ರೀ. ಮತ್ತೆ ಹಂಗೆ ಚಾಲೋ ಮಾಡಿ ಹೊಳ್ದಾಂಡೆ ಅವ್ರಿಗತ್ತೆ ಬಿಟ್ಟು ಅಂದ್ರೆ ಎಲ್ಲರ ಅದು ಎಲ್ಲಿ ಭೂಮಿ ಕೆಟ್ಟ ಸವಳ ಜವಳ ಆಗುತ್ತೆ ಸರ್, ಅದು ಆಯ್ಕೆ ಕೆಡ್ದೈತೆ. ಹಂಗೆ ಮಾಡಲ್ಲ ಸರ್, ನಾವು ಮುಂದಿತ್ತು ಅದಕ್ಕೆ ಎಷ್ಟು ಪ್ರಮಾಣ ಬಿಡ್ಬೇಕು ಕಟ್ಟ ಮಾಡ್ತೀವಿ ಸರ್. ಈಗ ಇಂಥ ಒಂದು ದ್ರಾಕ್ಷಿ ಅನ್ಬಹುದು ಅಥವಾ ಈಗ ನೀವೇನು ಹೈನುಗಾರಿಕೆ ಮಾಡ್ತಾ ಇದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ಇವನ್ನೆಲ್ಲ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತಂದ್ರೆ ಸ್ವಲ್ಪ ತಂತ್ರಜ್ಞಾನದ ಅವಶ್ಯಕತೆ ಕೂಡ ಇರ್ತದೆ. ಅದ್ರ ಬಗ್ಗೆ ಮೇಲಿಂದ ಮೇಲೆ ನಿಮಗೆ ಮಾರ್ಗದರ್ಶನ ಬೇಕಾಗ್ತದೆ. ವಿಜ್ಞಾನಿಗಳ ಜೊತೆಗೆ ನೀವೇನಾದರೂ ಸಂಪರ್ಕದೊಳಗಿದ್ದೀರಿ, ಅವರು ಹೇಳುವಂಥದ್ದು ಹೊಸ ವಿಷಯಗಳನ್ನು ನಿಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಳುವಂಥದ್ದು, ಮತ್ತೆ ಯಾವುದಾದ್ರು ಒಂದು ತಂತ್ರಜ್ಞಾನ ಬಂತು ಅಂತಂದ್ರೆ ಅದ್ರ ಬಗ್ಗೆ ಕೇಳಿ ನೀವು ಅನುಕೂಲ ಮಾಡಿಕೊಳ್ಳುವಂಥದ್ದು ಹಿಂಗೇನಾದರೂ ನೀವು ಮಾಡ್ತಾ ಇದ್ದೀರಿ? ಇಲ್ಲ ಸರ್, ನಾವಿನ್ನ ಇನ್ನೂವರೆಗೆ ಯಾರನ್ನು ಮಾಡಿಲ್ರಿ. ಯಾರನ್ನು ಕೇಳಿದ್ರೆ ಹೇಳ್ತಾರೆ, ಪ್ರತಿಯೊಬ್ಬರು ಬರ್ತಾರೋ ಅದನ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಹಿಂಗ್ ಮಾಡ್ಬೇಕು ಹೇಳ್ತಾರೆ ಸರ್. ನಾವಿನ್ನ ನಂಬಿಲ್ಲ ಸರ್, ನಮ್ಮ ಸಣ್ಣತಿಂದ ಮಾಡಕತ್ತೀವ್ರಿ. ಇನ್ನು ಮೇಲೆ ಏನೋ ನಮ್ಮ ಮಕ್ಕಳು ಇನ್ ಮತ್ತೆ ಇನ್ನು ಅವ್ರತಿ ಕೇಳಿ ಏನಾರ ಮಾಡ್ಬೋದ್ರಿ. ನಮ್ಮ ತಿಳುವಳಿಕೆಯಿಂದ ನಮ್ಮ ಸಣ್ಣತನದಿಂದ ಮಾಡಿ ಸರ್. ಉಳಿದವ್ರನ್ನ ಯಾರನ್ನೂ ಸಲಹೆ ತಗೊಂಡಿಲ್ಲ, ಯಾರನ್ನೂ ಕರೆಸಿಲ್ಲ, ಯಾರನ್ನೂ ಕೇಳಿಲ್ಲ, ಏನು ಮಾಡಿಲ್ಲ ಸರ್. ಈಗ ಒಟ್ಟು ನೀವು ಏನು ದ್ರಾಕ್ಷಿ ಅದ್ರ ಜೊತೆಗೆ ಹೈನುಗಾರಿಕೆ, ಒಟ್ಟು ನಿಮ್ಮ ಏನು ತೋಟದೊಳಗೆ ಏನು ನೀವು ಬೆಳೀತಾ ಇದ್ದೀರಿ, ವಾರ್ಷಿಕವಾಗಿ ಎಷ್ಟು ಆದಾಯ ನಿಮಗೆ ಬರ್ತಾ ಇದೆ, ಎಷ್ಟು ಖರ್ಚು ಆಗ್ತದ, ಮತ್ತೆ ಈ ಜೀವನ ಹೆಂಗ ಅನಿಸ್ತದ? ರೈತಕ್ಕೆ ಜೀವನ ಬಹಳ ಆರಾಮ್ ಸರ್. ನಮಗೆ ಆ ಟೈಮ್ ಟೇಬಲ್ ಬರಬೇಕಾ, ತಂಬ ಒತ್ತಬೇಕು, ಒಳಗೆ ಕರ್ಕೋದು ಇಲ್ಲಿಕ್ಕಿಲ್ಲ ಅನ್ನೋ ಅಂತ ಅದೇನಿಲ್ಲ ಸರ್. ಬೇಕಾದಾಗ ಕೆಲಸ ಮಾಡ್ಬೋದು, ಬೇಡದಾಗ ಬೇಸರಾಗಿ ನಾವು ರೆಸ್ಟ್ ತಗೋಬಹುದ್ರಿ, ಅದೇನು ತೊಂದರೆ ಇಲ್ರಿ. ಆದಾಯ ನಾವು ದುಡ್ದಂಗೆ ಪಗಾರ ನೋಡಿ ಸರ್, ಹೆಂಗ್ ದುಡಿತೀವಿ ಹಂಗ ನಮಗೆ ಪಗಾರ ಬರ್ತೈತ್ರಿ. ಮತ್ತೆ ನಮ್ದು ನೀರಾವರಿ ಐತಿ ಅಂತೇಳಿ ಇಲ್ಲಿ ನೀರು ಹಚ್ಚಿ ನಾವು ಊರಾಗ ಅಡ್ಡಾಡಿದ್ರೆ ಹೆಂಗ ನಮಗೆ ಸಾಕಾಗಿಲ್ರಿ. ನಾವು ಇಲ್ಲೇ ಕೊಟ್ಟು ಶ್ರಮ ಪಟ್ಟು ಲೈನ್ ಇರುವವರಿಗೆ ನಿತ್ ದುಡಿದು ಅದಕ್ಕೆ ಏನು ಟೈಮ್ ಸ್ಟೀರಿ ಹಾಕ್ಬೇಕು ಹಾಕಿದ್ರೆ ಅದು ನಮಗೆ ಕೈ ಹಿಡುತ್ತೆ ಸರ್. ಮತ್ತೆ ಅದ್ರ ನಾವು ದಾವತಿ ಬೇಕಲ್ಲ ಸರ್, ನಾವು ಹೆಂಗ್ ದುಡ್ದಟ್ಟು ನಮಗೆ ಪಗಾರ ಸಿಗ್ಬೇಕಾದ್ರೆ ದುಡ್ದಾಗ ಪಗಾರ ಸಿಗುತ್ತೆ ಸರ್. ಅದೊಂದು ದುಡಿಬೇಕ್ರಿ ಸರ್, ನಾವು ದುಡಿತೀವಿ ಸರ್. ಯಾರನ್ನು ಸಲಹೆ ತಗೊಂಡಿಲ್ಲ, ಇಲ್ಲಿ ನಮ್ಮ ಸ್ವಂತದಿಂದ ಮಾಡ್ತೀವಿ ಸರ್. ಯಾರಾದರೂ ನಿಮ್ ಜೋಡಿ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9983739. ಆತ್ಮೀಯರೇ, ಮಾದೇವಪ್ಪ ಕಂತಿ ಅವರು ಹೇಳಿದಂತ ಮೊಬೈಲ್ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9980073719 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಕಂತಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಮಾಡ್ತಾ ಇರುವಂತಹ ಕಪ್ಪು ದ್ರಾಕ್ಷಿ ಬೇಸಾಯ ಮತ್ತ ಅದರ ಮಾರಾಟ ಅಲ್ಲದೆ ಹೈನುಗಾರಿಕೆ ಏನು ತಾವು ವಿಶೇಷವಾಗಿ ಅದನ್ನು ಕೂಡ ನಂಬಿಕೊಂಡು ಸಾಕಷ್ಟು ಆದಾಯವನ್ನು ಮಾಡಿಕೊಳ್ತಾ ಇದ್ದೀರಿ, ಈ ಎಲ್ಲ ವಿಚಾರಗಳ ಬಗ್ಗೆ ತಾವು ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅಜ್ಞಾನಿ ಅಲ್ಲವೇ ನೀ ಜೀವನೇ, ಅಜ್ಞಾನಿ ಅಲ್ಲವೇ ನೀ ಜೀವನೇ, ಸುಜ್ಞಾನಿಯಾದು ನುಡಿಯುವ ರೂಪನಾಗಿದ್ದು ಜಡ ಪಂಚಭೂತ ದೇಹ, ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹ, ವಿಧನೆ ನೀನು ನೀನು ನಾ ಕಾದೀವಿ ದೇವಿ ದೇವಿಡಿದ ಅಜ್ಞಾನಿ ಅಲ್ಲವೇ ನೀ ದಿವಾನೆ, ಅಜ್ಞಾನಿ ಅಲ್ಲವೇ ನೀ ದಿವಾನೆ. ಸುಜ್ಞಾನಿಯಾದು ನುಡಿಯುವರೆ ನೋನೆ ಸುಜ್ಞಾನಿಯಾದು ನುಡಿಯುವರೆ ನಿನ್ನ ಅಜ್ಞಾನಿ ನರಿಯೋತ ಬೇರೆ ಸಾಕ್ಷಿಗನಾಗಿ ಸಂಸ್ಕೃತಿ ದೂರಿ ಗಿಡ ಇನಿ ಬಳಲುವೆ, ಸಂಸ್ಕೃತಿ ದೂರಿ ಗಿಡ ಇನಿ ಬಳಲು ಅಜ್ಞಾನಿ ಅಜ್ಞಾನಿ ಅಲ್ಲವೇನಿ ಜೀವನೇ, ಅಜ್ಞಾನಿ ಅಲ್ಲವೇನಿ ದೇವನೆ. ಸುಜ್ಞಾನಿಯಾದು ನುಡಿಯುವರೆ ನಿನ್ನ ಸುಜ್ಞಾನಿಯಾದು ಸುಜ್ಞಾನಿಯಾದು ನುಡಿಯುವರೆ ಅಜ್ಞಾನಿ ಶಂಭುಲಿಂಗವೆಂದು ಚಿತ್ವಾದೇ ಗುರು ಶಂಭುಲಿಂಗವೆಂದು ಉತ್ತಮ ಸ್ಮೃತಿ ಸಾರುತ್ತಿದೆ ನೀನೋರ್ವನಲ್ಲದೆ, ನೀನೋರ್ವನಲ್ಲದೆ ಬರಿದೆ ಮೋಹಿಸು ತಿರ್ಪೆ ಬರಿದೆ ಮೋಹಿಸು ತಿರ್ಪೆ ನಾಮ ರೂಪಾಂಗಗಳನ್ನು ಅಜ್ಞಾನಿ ಅಲ್ಲವೇ ನೀ ಜೀವನೆ, ಅಜ್ಞಾನಿ ಅಲ್ಲವೇ ನೀ ಜೀವನೆ. ಸುಜ್ಞಾನಿ ಯಾವುದು ನುಡಿಯುವ ಜನಕಿಯರನೋ ಅನುಗಾಲ ಬಿಡಬಹುದು, ಜನ ಸಾಕ ಜನಕಿಯರಣೋ ಅನುಗಾಲ ಬಿಡಬಹುದು ಅನುಜ ಅನುಜರಣೋ ಮರೆಯಬಹುದಯ್ಯಾ ಈಗ ಪರ ಸುಖದೊಳಗೆ ಎಲ್ಲವನು ಬಿಡಬಹುದು ನಿಮಿಷ ಬಿಡಲಾರೆ ಮನದೊಡೆಯ ನಡಿಯ ಅರ ನಿಮಿಷ ಬಿಡಲಾರೆ ಮರೆತು ಬದುಕಲು ಬೌರೆ ಗುರು ನಿಮ್ಮ ಪಾದ ಮರೆತು ಬದುಕಲು ಹಸಿದರೆ ಮತ್ತೆ ಮೃಷ್ಟಾನ್ನ ಬಿಡಬಹುದು ಹೊಟ್ಟೆ ಹಸಿದರೆ ಮತ್ತೆ ಮೃಷ್ಟಾನ್ನ ಬಿಡಬಹುದು ಬಟ್ಟೆ ಕಾವಿಯ ಧರಿಸಿ ಇರಬಹುದಯ್ಯ ಅರಿತು